ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:51. ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ವೃಂದಗಾನದಲ್ಲಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ. ಈ ದೇಶಭಕ್ತಿ ಗೀತೆಗೆ ಸಂಗೀತ ನೀಡಿದ್ದಾರೆ ಪದ್ಮಚರಣ್. ಅಂಗುಲದಲ್ಲೂ ಮಿಡಿಯುತ್ತಿವೆ ಅಳಿದ ವೀರರ ಧೀರ ಚೇತನಗಳು. ನಾಡಿನೊಂದೊಂದು ಅಂಗುಲದಲ್ಲೂ ಮಿಡಿಯುತ್ತಿವೆ ಅಳಿದ ವೀರರ ಧೀರ ಚೇತನಗಳು. ಪಂಜುವೆದೆಗೂ ವೀರ ರಸವನ್ನು ಕೇರಿಸುವ ಬಿರುಗಾಳಿಗಳ ಅಮರ ಕೇತನಗಳು, ಬಿರುಗಾಳಿಗಳ ಅಮರ ಕೇತನಗಳು. ಕೋಟಿ ಕೋಟಿಗಳಿಹರು ನಾಡಿನಲ್ಲಿ ಕಲ್ಲಿಹುದು ಮಣ್ಣಿಹುದು ನಾಯಿ ಇದೆ ನರಿಗಳುಂಟು. ಇವರೇ ಇವರೇ ನೋಡಿ ನಿಜ ಮಾನವರು ಬಾಳಿನಲ್ಲಿ ದಿವ್ಯವ ಕಂಡ ಪುಣ್ಯಧನರು, ಬಾಳಿನಲ್ಲಿ ದಿವ್ಯವ ಕಂಡ ಪುಣ್ಯಧನರು. ಗೆದೆಯೊಡ್ಡಿ ನಿಂತ ಭಟರು ಲಾಟಿಗಳ ಬರಸಿಡಿಲ ಮುಡಿಯೊಳಿಟ್ಟವರು, ಸೆರೆಮನೆಯ ರೌರವದಿ ನರಳಿ ಮಡಿದವರು ಇವರಿಗಿವರೇ ಮಡಿದು ಬದುಕಿದಂಥವರು, ಇವರೇ ಇವರೇ ಮಡಿದು ಬದುಕಿದಂಥವರು. ನೆನೆದು ಉರುಳಿಸು ನೀನು ಕಂಬನಿಗಳ. ಎಂಥ ಯುದ್ಧವ ಗೆಳೆಯ ಭಟರ ಕೈ ಬರಿದು ಮನದಲ್ಲಿ ಹಾಗೆ ತನದ ನಂಜಿಲ್ಲ ನಸು, ಮೊಗದ ನಸು ನಗೆಯೊಂದೇ ಮನದ ನಿಶ್ಚಯ ಒಂದೇ ಆತ್ಮಾರ್ಪಣದ ಪಣವೇ ಕಣ್ಣ ಮುಂದೆ, ಆತ್ಮಾರ್ಪಣದ ಪಣವೇ ಕಣ್ಣ ಮುಂದೆ. ಮರೆವೆ ಅದ ತಂದ ತ್ಯಾಗಿಗಳನ್ನು, ಹೆಗ್ಗುರಿಗೆ ಹೋರಾಡಿ ಮಡಿದರು ಅವರು ಯಾವ ಶುಭಕ್ಕಾಗಿ ಬಾಳನು ಸವೆದರು ಆ ಗುರಿಗೆ ಆ ಶುಭಕ್ಕೆ ನಾವು ಮುಡಿಪಾದರೆ ಸ್ಮಾರಕವು ಸಾರ್ಥವ ವೀರಗಣಕ್ಕೆ ಸ್ಮಾರಕವು ಸಾರ್ಥ ಪದ್ಮಚರಣ್ ಅವರದೇ ಸಂಗೀತವಿರುವ ವೃಂದಗಾನದಲ್ಲಿ ಪೂತಿ ನರಸಿಂಹಾಚಾರ್ ಅವರ ರಚನೆಯನ್ನು ಕೇಳೋಣ. ಜಯವಾಗಲಿ ಜಯವಾಗಲಿ. ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಿದ್ದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಕೃಷಿ ರಂಗ.

ರೈತ ಬಾಂಧವರೇ, ನಾಡಿನ ಕೃಷಿ ರಂಗದಲ್ಲಿ ಕೃಷಿ ಮಾಹಿತಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಇದೆ. ಆನಂತರ ರಾಸುಗಳಲ್ಲಿ ಪ್ಲಾಸ್ಟಿಕ್ ಸಮಸ್ಯೆ, ಈ ಕುರಿತು ಡಾಕ್ಟರ್ ಎಚ್ ಎ ಉಪೇಂದ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಿಸಿದ್ದಾರೆ ಪಿಎಂ ಜಗದೀಶ್. ಪುನಃ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ.